ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 6:50:20. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿಯವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿನ್ವರ್ಗ್ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಗೋಣಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದ ರೈತ ಸ್ನೇಹಿ ತಂತ್ರಜ್ಞಾನಗಳನ್ನು ಕುರಿತು ಡಾಕ್ಟರ್ ಬಿ ಪ್ರಭಾಕರ್ ಅವರು ಮಾಡಿದ ಭಾಷಣಗಳ ಆಯ್ದ ಭಾಗಗಳು. ಬಳಿಕ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಪಶುಪಾಲನೆಗೆ ಇರುವ ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನು ಕುರಿತು ಡಾಕ್ಟರ್ ಶಿಲ್ಪಶ್ರೀ ಅವರಿಂದ ಮಾಹಿತಿಯನ್ನು ಕೇಳಬಹುದು. ಈಗ ಡಾಕ್ಟರ್ ಬಿ ಪ್ರಭಾಕರ್ ಅವರು ಮಾಡಿದ ಭಾಷಣದ ಆಯ್ದ ಭಾಗಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಗೋಣಿಕೊಪ್ಪಲು ಕೃಷಿ ವಿಜ್ಞಾನ ಕೇಂದ್ರದ ರೈತ ಸ್ನೇಹಿ ತಂತ್ರಜ್ಞಾನಗಳನ್ನು ಕುರಿತು ಡಾಕ್ಟರ್ ಬಿ ಪ್ರಭಾಕರ್ ಅವರು ಮಾಡಿದ ಭಾಷಣದ ಆಯ್ದ ಭಾಗಗಳು. ನಮ್ಮ ರೈತರುಗಳಿಗೆ ಸುಲಭವಾಗಿ ತಂತ್ರಜ್ಞಾನಗಳು ಇದಾವ, ಅವುಗಳ ಬಳಕೆಯಿಂದ ನಮಗೆ ಉಪಯೋಗ ಖಂಡಿತ 100% ಆಗಬೇಕು ಅಂತ ಕೆಲವೊಂದು ಆಯ್ಕೆ ಮಾಡಿಕೊಂಡು ಕಾಳುಮೆಣಸು. ಹಳದಿ ರೋಗ ಬಂದರೆ ಏನಾಗುತ್ತೆ? ಗಿಡ ಸೊರಗುತ್ತೆ. ಸ್ವಲ್ಪ ದಿವಸ ಆದಮೇಲೆ ಇನ್ನೂ ಸೊರಗಿ ಇನ್ನೂ ಸಣಕ್ಕಾಗಿ ಬರೀ ಕಡ್ಡಿಗಳು ಉಳಿತವೆ. ಆಮೇಲೆ ಇಲ್ಲ ಅನ್ನಂಗೆ ಆಗುತ್ತೆ. ಮೊದಲು 100 ಬಳ್ಳಿಗಳಿದ್ದು ಈಗ 10 ಬಳ್ಳಿ ಅಂತ ಆಗ್ತವೆ. ಮೊದಲು ನಾನು 5 ಕ್ವಿಂಟಲ್ ಕುಯ್ತಿದ್ದೆ, ಇವತ್ತು 30 ಕೆಜಿ ಕುಯ್ತಾ ಇದ್ದೀನಿ ಅಂತ ಸಮಸ್ಯೆಗಳನ್ನು ತಗೊಂಬರ್ತಾರೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬರ್ತಕ್ಕಂಥ ರೈತರಲ್ಲಿ ಹೆಚ್ಚು ಪ್ರಶ್ನೆ ತರ್ತಕ್ಕಂಥದ್ದೇ ಇಂಥ ಒಂದು ಇದು. ಅದಕ್ಕೆ ನಾವು ಪರ್ಯಾಯವಾಗಿ ತುಂಬ ಸರಳವಾಗಿ ಪರಿಸರಕ್ಕೆ ಪೂರಕವಾಗಿ ತಂತ್ರಜ್ಞಾನವನ್ನು ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿ ನಾವು ರೈತರುಗಳಿಗೆ ಮಾರಾಟ ಮಾಡ್ತಾ ಇದ್ದೇವೆ. ನೀವು ಕೇಳಿರ್ಬೋದು, ಅರ್ಥ ಸೂಕ್ಷ್ಮಾಣು ಜೀವಿ ಅನ್ನೋ ಒಂದು ಜೈವಿಕ ಗೊಬ್ಬರವನ್ನು ನಾವು ಉತ್ಪಾದನೆ ಮಾಡ್ತಾ ಇದ್ದೇವೆ. ಇದನ್ನ ಚೆನ್ನಾಗಿರೋ ಬಳ್ಳಿಗಳಿಗೆ 200 ಲೀಟರ್ಗೆ ಇದು 4 ಕೆಜಿ ಮಿಕ್ಸ್ ಮಾಡಿ ಬುಡಗಳಿಗೆ 4-5 ಲೀಟರ್ನ ವರ್ಷದಲ್ಲಿ 2-3 ಸಲ ಉಯ್ಯಬೇಕು. ಇದು ಬಹಳ ಸುಲಭ. ನಮ್ಮ ಗಿಡಗಳಿಗೆ ಬುಡಕ್ಕೆ ಉಯ್ಯೋದಂದ್ರೆ ರೈತರುಗಳಿಗೆ ಖುಷಿ. ಇದನ್ನ ನಾವು ಶಿಫಾರಸು ಮಾಡ್ತಾ ಇದ್ದೇವೆ. ಸೊ ಇದು 1 ಕೆಜಿಗೆ 100 ರೂಪಾಯಿ ಇದೆ, ಇದು 4 ಕೆಜಿದು 400 ರೂಪಾಯಿ. ಇದು ಒಂದು ತೆಗೆದುಕೊಂಡು ಹೋದ್ರೆ ನೀವು 50 ಬಳ್ಳಿಗಳಿಗೆ ಆಗುತ್ತೆ. ನೀವು ಯಾವಾಗ ದ್ರಾವಣವನ್ನ ಕಾಳು ಬಿಡಿಸಿಗೆ ಬೆಳಿ ಹಾಕ್ಬೋದು ಅಂತ ಹೇಳಿದ್ರೆ ತೇವಾಂಶ ಹತೋಟಿನಲ್ಲಿ ಇರಬೇಕು. ಮಳೆಗಾಲದಲ್ಲಂತೂ ಹತೋಟಿ ಇರೋದಿಲ್ಲ. ಮಳೆಗಾಲ ಪ್ರಾರಂಭವಾಗದ 1-1.5 ತಿಂಗಳು ಹಿಂದೆ, ಮಳೆಗಾಲ ಮುಗಿದ 1-1 ತಿಂಗಳು ಆದ್ಮೇಲೆ ಅಂದ್ರೆ ಏನು, ಏಪ್ರಿಲ್ ಮೇ ನಲ್ಲಿ, ನಂತರ ನಮ್ಗೆ ಅಕ್ಟೋಬರ್ ನವೆಂಬರ್ ಮತ್ತೆ ಈವನ್ ಜನವರಿನಲ್ಲಿ ನಾವು ಯಾವಾಗ ಬುಡಗಳಿಗೆ ತರಗೆಲೆಗಳನ್ನ ಬುಡಕ್ಕೆ ಕೊಡ್ತೀವಿ ಆ ಸಮಯ ಬಹಳ ಒಳ್ಳೆಯದು. ಅಂಥ ಸಮಯದಲ್ಲಿ ಇದನ್ನು ನೀರಿನೊಂದಿಗೆ ಮಿಶ್ರಣ ಮಾಡಿ ಆ ತರಗಲಗಳ ಮೇಲೆ ಹಾಕಿ ಅದ್ರ ಮೇಲೆ ಒಂದ್ ಸ್ವಲ್ಪ ಸಗಣಿ ಸ್ಲರಿ ಹಾಕಿದ್ರೆ ಬಳ್ಳಿಗಳು ಹಳದಿ ಆಗಿದ್ರು ಕೂಡ ಒಂದ್ ಸ್ವಲ್ಪ ಹಸಿರಾಗಿ ಹಸಿರಾಗಿರ್ತಕ್ಕಂಥ ಬಳ್ಳಿಗಳು ಚೆನ್ನಾಗಿ ಇಳುವರಿ ಕೊಡ್ಲಿಕ್ಕೆ ಮತ್ತೆ ಸಂಖ್ಯೆಗಳನ್ನ ಕಾಪಾಡಿಕೊಳ್ಳಿಕ್ಕೆ ಬಹಳ ಉಪಯೋಗ, ಬಹಳ ಪರಿಸರ ಪೂರಕವಾಗಿದೆ. ಒಂದು ಜೈವಿಕ ಗೊಬ್ಬರ ಇದು ಬಳಸ್ಕೋಬಹುದು. ಕಾಳು ಮೆಣಸಿನ ಕೃಷಿ 200 ಲೀಟರ್ ನೀರಿಗೆ 4 kg ಒಂದು ಬ್ಯಾಗ್ ಇದೆ ಗೊತ್ತಾಯ್ತಲ್ಲ, ಒಂದು ನೀರಿನಲ್ಲಿ ಕದರ್ಬಿಟ್ಟು ಬುಡಕ್ಕೆ ಹೋಗುವಂತದ್ದು ಇಲ್ಲ. ಜೀವಾಮೃತ ಜೊತೆಗೆ ಇದನ್ನ ಸೇರಿಸ್ಬಿಟ್ಟು ಗಿಡಗಳ ಬುಡಗಳಿಗೆ ಕೊಡೋದ್ರಿಂದ ಒಳ್ಳೇದು. ಜೀವಾಮೃತ ಅಂದ್ರೆ ಏನು? 200 ಲೀಟರ್ ನೀರಿನಲ್ಲಿ 10 kg ಹಸಿ ಸಗಣಿ, 10 ಲೀಟರ್ ಗಂಜಲ, 2 kg ಬೆಲ್ಲ, 2 kg ಕಡಲೆ ಇಟ್ಟು ಒಂದು ವಾರಗಳ ಕಾಲ ಇಟ್ಟು ಅದನ್ನ ಡೈಲಿ ತಿರುಗಿಸ್ತಾ ಇದ್ದು ನಂತರ ಅದನ್ನ ನಾವು ಬುಡಗಳಿಗೆ ಹಾಕೋದ್ರಿಂದ ಈಗಾಗಲೇ ಪೋಷಕಾಂಶಗಳು ನಮ್ಮ ಭೂಮಿನಲ್ಲಿ ಇರ್ತವೆ, ಅವುಗಳ ಸರಬರಾಜು ಬಹಳ ಸುಲಭವಾಗಿ ಆಗ್ತವೆ, ಖರ್ಚು ಬಹಳಷ್ಟು ಕಡಿಮೆ ಆಗುತ್ತೆ. ಅದ್ರ ಜೊತೆ ಏನಾದ್ರು ಇದನ್ನು ಸೇರ್ಸಾಕ್ಬಿಟ್ರೆ ಡಬಲ್ ಬೆನಿಫಿಟ್. ಆ ರೀತಿನಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಕಾಳು ಮೆಣಸಿನ ಕೃಷಿಗೆ. ಎಲ್ಲರೂ ಕೂಡ ಸದ್ಬಳಕೆ ಮಾಡ್ಕೊಳ್ಳಿ, ನಮ್ಮಲ್ಲೇ ಸಿಗುತ್ತೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ. ಅದಲ್ಲದೆ ನೀವು ಏನಾದ್ರೂ ಕೊಟ್ಟಿಗೆ ಗೊಬ್ಬರ ನೀಡೋದಾದ್ರೆ ಕಾಳು ಮೆಣಸಿನ ಬೆಳೆಗಳಿಗೆ ಅದ್ರ ಜೊತೆ ಕೂಡ 100 kg 1 kg ಮಿಕ್ಸ್ ಮಾಡಿ ಒಂದು ವಾರ ಇಟ್ಟು ತದನಂತರ ಹಾಕ್ಬೋದು. ಅಥವಾ ಏನಾದ್ರೂ ಎರೆ ಗೊಬ್ಬರ ಇದ್ರು ಕೂಡ 25 kg ಇದು 1 kg ಮಿಕ್ಸ್ ಮಾಡಿ, ಅಥವಾ ನೀಮ್ ಕೇಕ್ ಈ ಟೈಮಲ್ಲಿ ಬೆಳೆಗಳಿಗೆ ಬುಡಗಳಿಗೆ ಹಾಕೋದು ಅದ್ರ ಜೊತೆ ಕೂಡ ಸೇರಿಸಿ ನೀವು ಹಾಕ್ಬೋದು. ಇದು ಒಂದು ಜೈವಿಕ ಗೊಬ್ಬರ, ನಮ್ಮಲ್ಲೇ ಸಿಗುತ್ತೆ. ಇದಾದ್ಮೇಲೆ ಎಲ್ಲ ಕೇಳೋದು ಇನ್ನೊಂದು ಬೆಳೆ ಆದಂತಹ ಕಿತ್ತಳೆ ಬೆಳೆ ಹಳದಿ ಆಗಿದೆ, ಕಾಯಿ ಬರ್ತವೆ, ತುಂಬಾ ಸಣ್ಣ ಆಗಿರ್ತವೆ, ಮತ್ತೆ ಫಸಲು ಕಚ್ಚತಾ ಇಲ್ಲ, ಗಿಡ ಹೋಗ್ತಾ ಇದ್ದಾವೆ. ಸೊ ಅದಕ್ಕೆ ಸಮಗ್ರ ಪೋಷಕಾಂಶ ನಿರ್ವಹಣೆಯಲ್ಲಿ ಕೊಟ್ಟಿಗೆ ಗೊಬ್ಬರ ಕೊಟ್ಕೊಂಡು, NPK ಗೊಬ್ಬರ ಕೊಟ್ಕೊಂಡು, ಮತ್ತೆ ಹಸಿರೆಲೆ ಗೊಬ್ಬರವನ್ನ ಬೆಳೆಸ್ಕೊಂಡು ಜೀವಾಮೃತ ಹಾಕೊಂಡು, ಇದ್ರ ಜೊತೆಗೆ ಎಲೆಗಳ ಮೇಲೆ ಏನಾದ್ರು ಸಿಂಪರಣೆ ಮಾಡಂಗಿದ್ರೆ ಗಿಡಗಳಿಗೆ ತುಂಬಾ ಸುಲಭವಾಗಿ ಪೋಷಕಾಂಶಗಳನ್ನ ತೆಗೆದುಕೊಳ್ತವೆ. ಸೊ ಆ ನಿಟ್ಟಲ್ಲಿ ಅರ್ಕ ಸಿಟ್ರಸ್ ಸ್ಪೆಷಲ್ ಅಂತ ಇದೆ. ಇದನ್ನ 200 ಲೀಟರ್ ನೀರಿನಲ್ಲಿ ಇನ್ನೊಂದು ಗೊಬ್ಬರ ಬರುತ್ತೆ, 19 19 19 ಅನ್ನೋ ಒಂದು ಗೊಬ್ಬರ ಬರುತ್ತೆ ನೀರಿನಲ್ಲಿ ಕರಗುವ ಗೊಬ್ಬರ. ಅದ್ರ ಜೊತೆಗೆ ಇದು 1 kg ಒಂದು ಬ್ಯಾರಲ್ ಮಿಕ್ಸ್ ಮಾಡಿಕೊಂಡು ಸಿಂಪರಣೆಯನ್ನ ವರ್ಷದಲ್ಲಿ 2-3 ಬಾರಿ ಮಾಡಿದ್ರೆ ಹಳದಿನೂ ಕೂಡ ನಿವಾರಣೆ ಆಗುತ್ತೆ, ಸೈಜ್ ಕೂಡ ಇಂಪ್ರೂವ್ ಆಗುತ್ತೆ, ಇಳುವರಿನೂ ಕೂಡ ಜಾಸ್ತಿ ಆಗುತ್ತೆ. ಹಾಗೇನೆ ಎಲ್ಲ ಕೇಳೋದು ತರ್ತಕ್ಕಂಥ ತರಕಾರಿಗಳೇ ಟೇಸ್ಟ್ ಇಲ್ಲ, ಬೆಳಿಬೇಕು ಅಂತ ಮನಸ್ಸಿದೆ, ಜಾಗ ಇದೆ, ನೀರಿದೆ, ಕೈಯಲ್ಲಿ ಶಕ್ತಿ ಇದೆ ಅಂತವ್ರಿಗೆ ನಮ್ಮ ಕಚೇರಿನಲ್ಲಿ ಯಾವಾಗಲೂ ಸಿಗಾಂತ್ಯ ಮಾಡಿದ್ದೇವೆ. ಇದರಲ್ಲಿ 8 ತರ ತರಕಾರಿ ಬೀಜಗಳು ಇದ್ದಾವೆ. ನಮ್ಮ ಕಿಚನ್ ಗಾರ್ಡನ್ಗೆ ಬಹಳ ಸೂಕ್ತವಾಗಿರ್ತಕ್ಕಂಥವು ಒಂದು 2-3 ಜಾತಿ ಸೊಪ್ಪು ತರಕಾರಿಗಳು, ಹಣ್ಣು ತರಕಾರಿಗಳು ಎಲ್ಲವೂ ಕೂಡ ಇದರಲ್ಲಿ ಸೇರ್ಕೊಂಡಿದ್ದಾವೆ. ಯಾವಾಗ ಬೇಕಾದ್ರೂ ಸಿಗುತ್ತೆ, ನೀವು ಪಡ್ಕೊಂಡು ಇದನ್ನ ಉಪಯೋಗಿಸ್ಬಹುದು. ಇನ್ನೊಂದು ನಮ್ಮಲ್ಲಿ ಕಾಳು ಮೆಣಸಿನ ಒಂದು ತಳಿ ಗಿಡಗಳನ್ನ ಕೊಡ್ತಾ ಇದ್ದೀವಿ, ಇದರ ಹೆಸರು ಅರ್ಕಾ ಕೂರ್ XL ಅಂತ. ಸೊ ಇದ್ರ ವಿಶೇಷತೆ ಏನಂತ ಹೇಳಿದ್ರೆ ಕೊತ್ತು ತುಂಬಾ ಉದ್ದ ಬರುತ್ತೆ, ಕಾಳು ದಪ್ಪಾಗಿರ್ತವೆ, ಒಣಗಿಸಿದ್ರ ಮೇಲೆ ಅದ್ರದ್ದು ಡ್ರೈ ವೇಟ್ ಅಂತ ಏನ್ ಹೇಳ್ತೀವಿ ತುಂಬಾ ಚೆನ್ನಾಗಿರುತ್ತೆ, ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂತ ಹೇಳ್ತೀವಿ. ಸೊ ಈ ಗಿಡಗಳನ್ನ ನಾವು ಉತ್ಪಾದನೆ ಮಾಡಿ ನಾವು ಮಾರಾಟ ಮಾಡ್ತಾ ಇದ್ದೇವೆ. ಒಂದು ಗಿಡಕ್ಕೆ 20 ರೂಪಾಯಿ. ಯಾರು ಬಂದು ಬೇಕಾದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಿ ನೀವು ಪಡ್ಕೋಬಹುದು. ಗೋಣಿಕೊಪ್ಪದಲ್ಲಿ 10 ಗಿಡ 20 ಗಿಡ ಆದ್ರೆ ನೀವು ಯಾವಾಗ ಬಂದ್ರೆ ಅವಾಗ ಕೊಡ್ತೀವಿ, ಜಾಸ್ತಿ ಬೇಕಿದ್ರೆ ಬುಕ್ಕಿಂಗ್ ಮಾಡಿ ನೀವು ಪಡ್ಕೋಬಹುದು. ತುಂಬಾ ಒಳ್ಳೆ ತಳಿ. ಅಪ್ಪಗಳಲ್ಲಿ ಕೂಡ ಇದು ಸಿಗುತ್ತೆ, ಚಟ್ಟಳ್ಳಿ ಫಾರ್ಮ್ ನಲ್ಲೂ ಕೂಡ ಇದು ಸಿಗುತ್ತೆ, ಅರ್ಕಾಕೂರ್ XL. ಮತ್ತೆ ಇನ್ನೊಂದು ಬಹಳ ಸುಲಭವಾಗಿ ಅಂತ ಹೇಳಿದ್ರೆ ಅಣಬೆ. ಅಣಬೆ ಬೇಸಾಯದ ಬಗ್ಗೆ ನಾವು ತರಬೇತಿಗಳನ್ನ ವರ್ಷ ಪೂರ್ತಿ ಕೊಡ್ತಾ ಇರ್ತೀವಿ. ಏನಾದ್ರೂ ಒಬ್ಬರಿಗೆ ಆಸಕ್ತಿ ಇದ್ರೆ ನೀವು ಬಂದು ನಮ್ಮ ಜೊತೆ ಚರ್ಚೆ ಮಾಡಿ, ಇಲ್ಲ ನಿಮ್ಮ ಗ್ರೂಪ್ ನಲ್ಲಿ ನಿಮ್ಮ ಹಳ್ಳಿಗೆ ಏನಾದ್ರು ಬರಬೇಕು ಅಂತ ಹೇಳಿದ್ರೆ ನಾವು ಸೇರ್ಕೊಂಡಿದ್ದು ಅಲ್ಲಿಗೆ ಬಂದು ತರಬೇತಿ ಕೊಡ್ತೇವೆ, ಇಲ್ಲ ನೀವು ನಮ್ಮಲ್ಲಿಗೆ ಬಂದ್ರೆ ನಾವು ತರಬೇತಿಗಳನ್ನ ಆಯೋಜನೆ ಮಾಡಿ ಕೊಡ್ತೇವೆ. ಎಲ್ಲಾ ತರಬೇತಿಗಳು ಕೂಡ ಉಚಿತವಾಗಿರ್ತವೆ. ಸೊ ನಾವು ಅಣಬೆ ಬೀಜವನ್ನ ಉತ್ಪಾದನೆ ಮಾಡ್ತೀವಿ, ಇದರ ಹೆಸರು ಆಯಿಸ್ಟರ್ ಅಣಬೆ, ಮರ ಕೊಂಬು ಅಂತ ಹೇಳ್ತೀವಲ್ವ, ಅದರದ್ದು ಒಂದು ಬೀಜ. ಇದು ಲಭ್ಯತೆ ಇರುತ್ತೆ, 1 kg 100 ರೂಪಾಯಿ ಇರುತ್ತೆ. ನೀವು ಬಂದು ಪಡ್ಕೊಂಡು ಅಣಬೆ ಕೃಷಿಯನ್ನ ಪ್ರಾರಂಭ ಮಾಡಿ ಫ್ರೆಶ್ ಆಗಿ ಅಣಬೆನ ಉಪಯೋಗಿಸ್ಬೋದು, ಜಾಸ್ತಿ ಆಗಿದ್ದನ್ನ ಮಾರಾಟ ಮಾಡಬಹುದು. ಇಲ್ಲಿ ನೋಡ್ತಾ ಇದ್ದೀರಾ ಈ ತಳಿಗೆ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಅರ್ಕ ಸುಪ್ರೀಂ ಅನ್ನುವ ಒಂದು ಬಟರ್ ಫ್ರೂಟ್ ತಳಿ. ಇದು ಮಾರುಕಟ್ಟೆಯಲ್ಲಿ ತುಂಬಾ ದರವನ್ನ ಗಳಿಸ್ತಾ ಇದೆ. ಒಂದು ಕೆಜಿಗೆ 300-350 ರೂಪಾಯಿ ಎಷ್ಟು ಇದೆ. ಇದರ ಗಿಡಗಳು ಚಟ್ಟಳ್ಳಿ ಫಾರ್ಮ್ ನಲ್ಲಿ ಲಭ್ಯವಾಗಿದ್ದಾವೆ. ಕಸಿ ಗಿಡಗಳು, ಕಸಿ ಗಿಡಗಳನ್ನೇ ಪಡೆದು ನಿಮ್ಮ ಮನೆಯ ಮುಂದೆ ಅಥವಾ ಮನೆ ಹಿಂದೆ ಅಥವಾ ತೋಟದಲ್ಲಿ ಎಲ್ಲಿ ಬಿಸಿಲು ಜಾಸ್ತಿ ಬೀಳುತ್ತೆ, ಎಲ್ಲಿ ನೀರು ನಿಂತ್ಕೊಳ್ಳೋದಿಲ್ಲ, ಅಲ್ಲಿ ಒಂದೆರಡು ಗಿಡಗಳನ್ನ ನೆಟ್ಕೊಂಡು ಮಾಡ್ಕೊಳ್ಳಿ. ಇಲ್ಲ ನಾವು ಚೆನ್ನಾಗೇ ಮಾಡಬೇಕು, ನಮ್ಮಲ್ಲಿ ಜಾಗ ಇದೆ, ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಒಮ್ಮೆ ಬನ್ನಿ. ನಾವು ತೋಟವನ್ನ ಚಟ್ಟಳ್ಳಿ ಫಾರ್ಮ್ ನಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದೇವೆ, ಅದನ್ನ ನೋಡಿ ಗಿಡಗಳನ್ನ ಪಡ್ಕೊಂಡು ನೀವು ಅದೇ ರೀತಿ ಮಾಡಿ. ನಮ್ಗೇನು ಕಾಫಿಯಿಂದ ಆದಾಯ ಬರ್ತಾ ಇದೆ, ಅಡಿಕೆಯಿಂದ ಬರ್ತಾ ಇದೆ, ಕಾಳುಮೆಣಸಿನಿಂದ ಬರ್ತಾ ಇದೆ, ಮುಂದಕ್ಕೆ ಬಟಾಫ್ರೂಟ್ ಇಂದನೂ ಕೂಡ ಒಂದು ಸ್ವಲ್ಪ ಆದಾಯ ಪಡೆಯೋಣ ಅಂತ ಹತ್ತಿದ್ರೆ ಅಂತವ್ರು ನಮ್ಮನ್ನ ಸಂಪರ್ಕ ಮಾಡಬಹುದು. ಇನ್ನೊಂದು ಅರ್ಕ ರವಿ, ಸಣ್ಣ ಕುಟುಂಬಕ್ಕೆ ಚೆನ್ನಾಗಿದೆ. ಸೊ ಇದ್ರ ತಿರುಳು ಜಾಸ್ತಿ ಇರುತ್ತೆ, ಬೀಜ ತುಂಬಾ ಸಣ್ಣದಿರುತ್ತೆ, ಮತ್ತೆ ಒಳ್ಳೆ ಕಲರ್ ಕೂಡ ಇರುತ್ತೆ ಒಳಗಡೆ. ಸೊ ಇದ್ರದ್ದು ಕೂಡ ಗಿಡಗಳು ಚಟ್ಟಳ್ಳಿ ಫಾರ್ಮ್ ನಲ್ಲಿ ಲಭ್ಯವಿದ್ದಾವೆ. ತಳಿನೂ ನೋಡಬಹುದು ನೀವು ಗಿಡಗಳನ್ನ ಅಲ್ಲಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ ಅಂದ್ರೆ ಒಂದು ಗಿಡದಲ್ಲಿ ನಾವು ಮನಕೊಂಡು ಕುಯ್ಬೋದು ಹಣ್ಣನ್ನು. ಚಿಕ್ಕ ಚಿಕ್ಕ ಗಿಡಗಳಲ್ಲಿ ಹಣ್ಣು ಬಂದಿದ್ದಾವೆ, ಅಂದ್ರೆ ಇದು 3 ವರ್ಷಕ್ಕೆ ಫಸಲು ಕೊಡಕ್ ಸ್ಟಾರ್ಟ್ ಆಗ್ತದೆ. ಸೊ ಅದನ್ನ ವ್ಯವಸ್ಥಿತವಾಗಿ ಕೃಷಿ ಮಾಡಲಿಕ್ಕೆ ಅಲ್ಲಿ ತಜ್ಞರಿದ್ದಾರೆ, ವಿಜ್ಞಾನಿಗಳಿದ್ದಾರೆ, ನಿಮ್ಗೆ ಮಾಹಿತಿ ಕೊಡ್ತಾರೆ, ತರಬೇತಿಗಳು ಕೂಡ ನಡೀತಾ ಇರ್ತವೆ. ನಮ್ಮ ಕೊಡಗಿಗೆ ಇವತ್ತು ಕಾಳುಮೆಣಸು ನಮ್ಗೆ ಆದಾಯಕ್ಕೆ ಕುದ್ದು ತರ್ತಾ ಇದೆ. ಬಟರ್ ಫ್ರೂಟ್ ಇಂದ ಅದನ್ನ ಸದ್ದುಗಿಸ್ಬೋದು ಅನ್ನೋ ಒಂದು ನಮ್ಗೆ ಮುನ್ಸೂಚನೆ ಕಾಣ್ತಾ ಇದೆ. ಸೊ ಇವೆರಡು ತಳಿಗಳನ್ನ ಬಹಳ ಬೇಡಿಕೆ ಇರ್ತಕ್ಕಂಥದ್ದು, ಎಲ್ಲೆಲ್ಲಿಂದ ಬಂದು ತೆಗೆದುಕೊಂಡು ಹೋಗ್ತಾ ಇದ್ರೆ ನಮ್ಮ ಕೊಡಗಿನಲ್ಲೇ ಕಡಿಮೆ ಆಗಿದೆ. ಯಾಕೆಂದ್ರೆ ಬೇರೆ ಬಟರ್ ಫ್ರೂಟ್ ನಮ್ಮ ತೋಟದಲ್ಲ ಇದೆ, ಇನ್ಯಾಕೆ ಬೇಕು ಅಂತ. ಬಟ್ ಅವುಗಳಿಗೆ ಬೇಡಿಕೆ ಕಡಿಮೆ, ಅವರಲ್ಲಿ ಚುಕ್ಕೆ ಬರೋದು ಜಾಸ್ತಿ, ಮತ್ತೆ ಸೈಜ್ ಒಂದಿದ್ದಾಗೆ ಒಂದು ಇರೋದಿಲ್ಲ, ಮತ್ತೆ ಒಳಗಡೆ ಬೀಜ ತಪ್ಪಾಗಿರುತ್ತೆ, ಈ ರೀತಿ ಎಲ್ಲ ಸಮಸ್ಯೆಗಳಿದ್ದಾವೆ. ಸೊ ಇದರಲ್ಲಿ ಅವೆಲ್ಲ ಸಮಸ್ಯೆಗಳನ್ನು ಸದುಗಿಸ್ಕೊಂಡು ಈ ಎರಡು ತಳಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಇವುಗಳ ತಳಿಗಳ ಹೆಸರನ್ನ ಹೇಳಿ ಈ ಕಸಿ ಗಿಡಗಳನ್ನೇ ಮಾತ್ರ ನೀವು ತಗೋಬೇಕು. ಕಸಿ ಗಿಡಗಳು ನೋಡಿ ದೊಡ್ಡ ಗಿಡನೇ ಇರುತ್ತೆ, ಇಲ್ಲಿ ಕಸಿ ಜೊತೆ ಒಂದು ಗೆಣ್ಣು ಇರುತ್ತೆ, ಗೊತ್ತಾಯ್ತಲ್ಲ. ಇದನ್ನ ನೀವು ತೆಗೆದುಕೊಂಡು ಹೋಗಿ ಹಾಕಿದ್ರೆ 3 ವರ್ಷಕ್ಕೆ ಫಸಲು ಕೊಡ್ತವೆ. ಇದು ಕಸಿ ಗಿಡಗಳು ಯಾವಾಗಲೂ ಜಾಸ್ತಿ ದೊಡ್ಡವಾಗೋದಿಲ್ಲ, ಚಿಕ್ಕವಾಗೇ ಇರ್ತವೆ. ಮತ್ತೆ ನಾವು ಹೇಗೆ ಕಾಫಿನ ನಾವು ಬಿಟ್ಟರೆ ಅದು ಬೆಳೀತಾ ಹೋಗುತ್ತೆ, ಅದಕ್ಕೂ ಕೂಡ ನಾವು ಆಕಾರ ಕೊಡುವಂಥದ್ದು, ಅದರಲ್ಲೂ ಕೂಡ ಕಪತ್ ಮಾಡುವಂಥದ್ದು, ಚೆನ್ನಾಗಿ ಗೊಬ್ಬರ ಕೊಡ್ತಕ್ಕಂಥದ್ದು, ಸ್ಪ್ರೇ ಮಾಡ್ತಕ್ಕಂಥದ್ದು, ಇವನ್ನೆಲ್ಲವನ್ನು ಕೂಡ ನಾವು ಮಾಡಿಕೊಂಡ್ರೆ ಸೊ ಒಳ್ಳೊಳ್ಳೆ ಚೆನ್ನಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಕ್ವಾಲಿಟಿ ಫ್ರೂಟ್ಸು ಸಿಗ್ತವೆ. ಸೊ ಇವುಗಳ ಗಿಡಗಳನ್ನು ಕಸಿ ಗಿಡಗಳನ್ನೇ ಪಡೆದು ನೀವು ನಾಟಿ ಮಾಡಿದರೆ ನಿಮಗೆ ಲಾಭನೂ ಕೂಡ ಮುಂದಿನ ದಿನಗಳಲ್ಲಿ ತರ್ತವೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಚಟ್ಟಳ್ಳಿ ಫಾರ್ಮ್ನಲ್ಲಿ ಪಡ್ಕೋಬೇಕು. ರೈತ ಬಾಂಧವರೇ, ಇದುವರೆಗೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಗೋಣಿಕೊಪ್ಪಲು ಕೃಷಿ ವಿಜ್ಞಾನ ಕೇಂದ್ರದ ರೈತ ಸ್ನೇಹಿ ತಂತ್ರಜ್ಞಾನಗಳನ್ನು ಕುರಿತು ಡಾಕ್ಟರ್ ಬಿ ಪ್ರಭಾಕರ್ ಅವರು ಮಾಡಿದ ಭಾಷಣದ ಆಯ್ದ ಭಾಗಗಳನ್ನು ಕೇಳಿದಿರಿ. ಈಗ ಕೇಳುವ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಪಶುಪಾಲನೆಗೆ ಇರುವ ಯೋಜನೆಗಳು ಮತ್ತು ಕಾರ್ಯಕ್ರಮಗಳು, ಈ ಕುರಿತು ಡಾಕ್ಟರ್ ಶಿಲ್ಪಶ್ರೀ ಅವರಿಂದ ಮಾಹಿತಿ. ಇಲ್ಲಿ ನಾನಿವತ್ತು ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆಯಿಂದ ಇರುವಂತಹ ಕಾರ್ಯಕ್ರಮಗಳನ್ನ ನಿಮಗೆ ತಿಳಿಸಲಿಕ್ಕೆ ಬಂದಿದ್ದೀನಿ. ಮೊದಲನೇದಾಗಿ NADCP ಅಂತ ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್, ಇದರ ಅಡಿಯಲ್ಲಿ ಕಾಲುಬಾಯಿ ಜ್ವರ ಹಾಗೂ ಚರ್ಮಗಂಟು ರೋಗ ಇದೆರಡರ ವಿರುದ್ಧ ನಾವು ಲಸಿಕೆಗಳನ್ನ ಹಾಕ್ತಾ ಇದ್ದೀವಿ. ಕಾಲುಬಾಯಿ ಜ್ವರ ಆಲ್ಮೋಸ್ಟ್ ಈಗ 7ನೇ ಸುದು ವ್ಯಾಕ್ಸಿನ್ ನಡೀತಾ ಇದೆ. ಪ್ರೋಗ್ರಾಮ್ ಈಗ ಮುಂಗಾರು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾವು ತೆಗೆದುಕೊಳ್ಬೇಕಾದ ಕ್ರಮಗಳ ಬಗ್ಗೆ ಹೇಳೋದ್ರಿಂದ ಫಸ್ಟ್ ಏನು ಅಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ಪ್ರಾಣಿಗಳಿಗೆ ಜಂತುನಾಶಕಗಳನ್ನ ಕೊಡಬೇಕು. ಮಳೆಗಾಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸಾಧಾರಣ ಮೇ ತಿಂಗಳಲ್ಲಿ ಈ ಜಂತುನಾಶಕಗಳನ್ನೆಲ್ಲ ಕೊಡ್ಬೇಕು ಅಂತ ಹೇಳಿದ್ರು ಥಿಯರಿಟಿಕಲ್ ಇದು. ಸೊ ಇದ್ರ ಜೊತೆಗೆ ನಾವು ಲಸಿಕೆಗಳನ್ನ ಹಾಕಿಸ್ಕೊಳ್ಬೇಕು. ಆ ನಿಟ್ಟಿನಲ್ಲೇ ನಾವು ಈ ಮೇ ತಿಂಗಳಲ್ಲಿ ಕಾಲುಬಾಯಿ ಜ್ವರ ಹಾಗೂ ಚರ್ಮಗಂಟು ಎರಡೂ ಇದನ್ನ ಕವರ್ ಮಾಡ್ತಾ ಇದ್ದೀವಿ. LSD ಅಂತ ಹೇಳ್ತೀವಿ, ಚರ್ಮಗಂಟು ರೋಗ, ಲಂಪಿ ಸ್ಕಿನ್ ಡಿಸೀಸ್ ಅಂತ 2020 ಬಂದಿದ್ದು ಭಾರತಕ್ಕೆ, ಅಲ್ಲಿವರೆಗೂ ಇರ್ಲಿಲ್ಲ ನಮ್ಮಲ್ಲಿ. ಸೊ ಈ ಕೊರೋನಾ ಜೊತೆಗೆ ಬಂದಂತ ಇದೊಂದು ರೋಗ, ಇದೊಂದು ವೈರಲ್ ಡಿಸೀಸ್ ಆಗಿದ್ದು, ಇದಕ್ಕೆ ಆಲ್ರೆಡಿ ವ್ಯಾಕ್ಸಿನ್ ಇದೆ. ಸೊ ಇದ್ರದ್ದು ಕಂಟ್ರೋಲ್ ಹೇಗೆ ಅಂತಂದ್ರೆ ವ್ಯಾಕ್ಸಿನ್ ಮಾಡಿಸ್ಕೊಳ್ಬೇಕು ಇದು ಹಾಗೂ ಕಾಲುಬಾಯಿ ಜ್ವರ ಎರಡಕ್ಕೂ ಅಷ್ಟೇ. ನೆಕ್ಸ್ಟ್ ನಾವು ಈ ಹಂದಿ ಇದು ನೀವು ಇವಾಗ ರೀಸೆಂಟ್ ಆಗಿ ನೋಡಿರ್ಬೋದು ಪೇಪರ್ಗಳಲ್ಲಿ ತುಂಬಾ ಡೆತ್ ಆಗುವಂತದ್ದು, ಆಫ್ರಿಕನ್ ಸ್ವೈನ್ ಫೀವರ್, ಕ್ಲಾಸಿಕಲ್ ಸ್ವೈನ್ ಫೀವರ್, ಇದ್ರ ಬಗ್ಗೆ ನೀವು ಓದಿರ್ಬೋದು. ಬಂದು ಇಡೀ ಹಳ್ಳಿಯಲ್ಲಿರುವಂತ ಅನಿಮಲ್ ಎಲ್ಲ ಡೆತ್ ಆಗ್ತಾ ಬರುತ್ತೆ. ಇಲ್ಲ ನೀವು ಸ್ಯಾಂಪಲ್ ತೆಗೆದು ಅದೇನಾದ್ರೂ ಕನ್ಫರ್ಮ್ ಆದ್ರೆ ಅದನ್ನ ಸ್ಯಾಂಪಲ್ ತೆಗೆದ ಏರಿಯಾದಿಂದ 1 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಎಲ್ಲ ಹಂದಿಗಳನ್ನ ಕೊಲ್ಲಿಕ್ಕೆ ಸಹ ಆರ್ಡರ್ ಬರ್ತಾ ಇದೆ. ಸೊ ಇದನ್ನ ತಡೆಗಟ್ಟದ ಹೇಗೆ ಅಂತಂದ್ರೆ, ಇದಕ್ಕೂ ಸಹ ನಮ್ಮಲ್ಲಿ ಲಸಿಕೆ ಲಭ್ಯ ಇದೆ. ಬಟ್ ಇದ್ರಲ್ಲಿ ಏನು ಅಂತಂದ್ರೆ, ನಾವು ಕಾಲ್ಬೈದ ಲಸಿಕೆ ನಾವೇ ಮನೆಗೆ ಬಂದು ಹಾಕ್ತೀವಿ. ಬಟ್ ಹಂದಿಗಳಿಗೆ ಲಸಿಕೆ ಅಂದ್ರೆ ನಮ್ಮಲ್ಲಿ ಅವೈಲೇಬಲ್ ಇದೆ, ಬಟ್ ನೀವೇ ನಿಮ್ಮಲ್ಲಿ ಹಂದಿಗಳಿದ್ರೆ ಕರ್ಕೊಂಡೋಗಿ ಹಾಕ್ಸ್ಕೊಳ್ಬೇಕು. ಯಾಕಂದ್ರೆ ಯಾವ ಲಸಿಕೆ ಆದ್ರೂ ನಾರ್ಮಲ್ ಹೆಲ್ತ್ ಅಲ್ಲಿ ಇರುವಾಗ ಹಾಕ್ಸ್ಕೊಳ್ಬೇಕು. ಏನಕ್ಕೆ ಅಂತ ಹೇಳಿದ್ರೆ, ಲಸಿಕೆ ಅಂತ ಹೇಳಿದ್ರೆ ವೈರಸ್ ನ ಇನ್ಆಕ್ಟಿವೇಟ್ ಮಾಡಿ ನಮ್ಮ ದೇಹದೊಳಗೆ ಹಾಕುವಂಥದ್ದು. ಸೊ ಅದು ಹೋಗಿ ಒಂದು ರೋಗ ತರದ ಕಂಡೀಷನ್ ಕ್ರಿಯೇಟ್ ಮಾಡುತ್ತೆ. ಸೊ ಆ ಕಂಡೀಷನ್ಗೆ ನಮ್ಮ ಬಾಡಿನೇ ಆಂಟಿಬಾಡೀಸ್ ನ ಪ್ರೊಡಕ್ಷನ್ ಮಾಡಿ ರೆಡಿ ಇರುತ್ತೆ. ಸೊ ನೆಕ್ಸ್ಟ್ ಟೈಮ್ ಏನಾದ್ರೂ ನಿಜವಾಗ್ಲೂ ನಮಗೆ ರೋಗ ಬಂದಾಗ ಆ ಆಂಟಿಬಾಡೀಸ್ ವೈರಸ್ಗಳನ್ನ ಸಾಯಿಸುತ್ತೆ ಅಂತ ಹೇಳೋದು. ಇದು ವ್ಯಾಕ್ಸಿನ್ ಕಾನ್ಸೆಪ್ಟ್, ಇದು ಕರೆಕ್ಟ್ ಹೆಲ್ತ್ ಅಲ್ಲಿ ಒಳ್ಳೆ ಹೆಲ್ತ್ ಅಲ್ಲಿ ಇದ್ದಾಗ ಮಾಡಿಸ್ಕೊಂಡ್ರೆ ಏನಾಗುತ್ತೆ, ನಮ್ಮ ಬಾಡಿ ಚೆನ್ನಾಗಿ ಆಂಟಿಬಾಡೀಸ್ ನ ಪ್ರೊಡಕ್ಷನ್ ಮಾಡುತ್ತೆ. ನೀವು ಜ್ವರ ಇದ್ದಾಗ ನೋವಲ್ಲಿದ್ದು ಪೇನ್ ಕಿಲ್ಲರ್ ಎಲ್ಲ ತಗೊಂಡಿರು ಅಂತ ಟೈಮಲ್ಲಿ ವ್ಯಾಕ್ಸಿನ್ ಹಾಕೊಂಡ್ರೆ ಯಾವತ್ತೂ ಚೆನ್ನಾಗಿ ಕೆಲಸ ಮಾಡಲ್ಲ. ಹಂದಿ ಮರಿಗಳಿಗೆ 3 ಮಂತ್ಸ್ ಆಗುವಾಗ, 3 ತಿಂಗಳು ಅಥವಾ 9 ದಿನ ಕಂಪ್ಲೀಟ್ ಆಗ್ತಿದ್ದಂಗೆ ನೀವು ವ್ಯಾಕ್ಸಿನ್ಗಳು ಮಾಡಿಸ್ಕೋಬಹುದು. ಆಯ್ತಾ, ಇದಕ್ಕಿಂತ ಮುಂಚೆ ಯಾಕೆ ಮಾಡಿಸಬಾರ್ದು ಅಂತ ಹೇಳಿದ್ರೆ, ತಾಯಿಯಿಂದ ಬಂದಿರುವಂತ ಆಂಟಿಬಾಡೀಸ್ ಬಾಡಿಯಲ್ಲಿ ಇರೋದ್ರಿಂದ ರಿಯಾಕ್ಷನ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ 3 ಮಂತ್ಸ್ ಹೊರಗೆ ವೇಟ್ ಮಾಡಿ ಆಮೇಲೆ ವ್ಯಾಕ್ಸಿನ್ಸ್ ಹಾಕಿಸ್ಕೊಳ್ಬೇಕು. ಸಿಂಪ್ಟಮ್ಸ್ ಏನು ಇರ್ತದೆ, ಮೊದಲನೇದಾಗಿ ಊಟ ಮಾಡೋದಿಲ್ಲ, ಮತ್ತೆ ಹೈ ಫೀವರ್ ಇರುತ್ತೆ, 104-106 ಡಿಗ್ರಿ ವರೆಗೂ ಜ್ವರ ಇರುತ್ತೆ. ಆಮೇಲೆ ನೀವು ಮೈ ಮೇಲೆಲ್ಲ ನೋಡ್ಬೋದು ಒಂದು ಬ್ಲಡ್ ಕ್ಲಾಟ್ ಆದಂತ ಹಾಗೆ ಚರ್ಮದಡಿಯಲ್ಲಿ ಒಂದು ಕೆಂಪು ಪ್ಯಾಚ್ಗಳನ್ನ ನೋಡ್ತೀರ, ಕಿವಿ ಹತ್ರ ಮಚ್ಚೆ ತರ ಸಡ್ ಆ ಜ್ವರ ಜಾಸ್ತಿ ಆದಾಗ ಆ ತರ ಬರುತ್ತೆ. ಅದು ಹೋಗ್ತಾ ಹೋಗ್ತಾ ಪರ್ಪ್ಲಿಶ್ ಅಥವಾ ಬ್ಲ್ಯಾಕ್ ಕಲರ್ ಆಗ್ತಾ ಹೋಗುತ್ತೆ ಬಂದಿರುವಾಗ, ಮೈ ಸುತ್ತಾ ಇರುತ್ತೆ. ಅದ್ರ ಜೊತೆಗೆ ಆತರ ಕೆಂಪು ಪ್ಯಾಚ್ಗಳು ಸೈಜ್ ಅಂತೆಲ್ಲ ಇಲ್ಲ, ಬಟ್ ಸಾಧಾರಣವಾಗಿ ಕಿವಿಗಳು ಕೆಂಪಾಗಿ ಆಮೇಲೆ ಪರ್ಪ್ಲಿಶ್ ಆಗುತ್ತೆ, ಪರ್ಪಲ್ ಕಲರ್ ಆಗುತ್ತೆ. ಕುತ್ತಿಗೆ ಅಡಿಯಲ್ಲಿ, ಹೊಟ್ಟೆ ಅಡಿಭಾಗದಲ್ಲಿ ಇಂಥ ಕಡೆ ಎಲ್ಲ ನೀವು ನೋಡ್ಬೋದು ಪ್ಯಾಚ್ಗಳನ್ನ. ಆಮೇಲೆ ಜ್ವರ ಊಟ ಮಾಡೋದಿಲ್ಲ, ಎದ್ದು ಓಡಾಡೋದಿಲ್ಲ ಇದೆ. ಬಟ್ ಒಂದ್ಸರಿ ಬಂದು ಈಗ ನಾವು ಡೆತ್ ಆಯ್ತು, ಸ್ಯಾಂಪಲ್ ತೆಗೆದು ಕನ್ಫರ್ಮ್ ಆಯ್ತು ಅಂದ್ರೆ ಮೈಸೂರಿಗೆ ಲ್ಯಾಬಿಗೆಲ್ಲ ಕಳಿಸ್ತೀವಿ, HMBB ಅಂತ ಲ್ಯಾಬ್ ಇದೆ ನಮ್ಮದು. ಕನ್ಫರ್ಮ್ ಆದ್ರೆ ಆರ್ಡರ್ ಬರುತ್ತೆ. ಡೆತ್ ಆಗಿದೆ, ಅದ್ರ 1 ಕಿಲೋಮೀಟರ್ ಸುತ್ತಾರದಲ್ಲಿ ಇರುವಂತ ಎಲ್ಲಾ ಹಂದಿಗೂಡುಗಳನ್ನ ಕ್ಲಿಯರ್ ಮಾಡ್ಬೇಕು ಅಂತ. ಸೊ ಇದನ್ನೆಲ್ಲ ಲೈಕ್ ನಾವು ತಡೆಗಟ್ಟದ ಹೇಗೆ ಅಂತಂದ್ರೆ, ಇದಕ್ಕೆ ಲಸಿಕೆ ಇದೆ, ಸೊ ಹಾಕ್ಸ್ಕೊಳ್ಬೇಕು. ಇನ್ನು ಲಸಿಕೆ ಅಂತ ಹೇಳಿದ್ರೆ ಇನ್ನು ನಾಯಿಗಳಲ್ಲಿದೆ ರೇಬಿಸ್, ನೀವು ಕೇಳಿರ್ಬೋದು, ಒಂದು ತುಂಬಾ ಮಾರಣಾಂತಿಕವಾದ ರೋಗ, ಪ್ರಾಣಿಜನ್ಯ ರೋಗ ಅಂತ ಸಹ ಹೇಳ್ತೀವಿ ಇದನ್ನ. ಪ್ರಾಣಿಜನ್ಯ ಅಂತ ಹೇಳಿದ್ರೆ ಪ್ರಾಣಿಗಳಿಂದ ಮನುಷ್ಯರಿಗೆ ಬರುತ್ತೆ, ಮನುಷ್ಯರಿಂದ ಪ್ರಾಣಿಗಳಿಗೂ ಬರುತ್ತೆ, ಸ್ಪ್ರೆಡ್ ಆಗುತ್ತೆ. ಈಗ ನಾನು ಕಾಲ್ಬಾಯಿ ಜ್ವರ ಅಥವಾ ಚರ್ಮಗಂಟು ರೋಗ, ಈ ಹಂದಿ ಜ್ವರ ಇದೆಲ್ಲ ನಮಗೆ ಬರೋದಿಲ್ಲ, ಪ್ರಾಣಿಗಳಿಗೆ ಬಂತು, ಪ್ರಾಣಿ ಸಫರ್ ಆಯ್ತು, ಸಾಯ್ತು. ಬಟ್ ನಾಯಿಗಳಲ್ಲಿ ಈ ರೇಬಿಸ್ ಅಥವಾ ನಾಯಿ ಬೆಕ್ಕುಗಳಲ್ಲಿ ರೇಬಿಸ್ ಬಂದ್ರೆ ಅದು ನಮಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ಇದ್ರದ್ದು ಇನ್ನೊಂದು ತುಂಬಾ ದೊಡ್ಡ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ ರೇಬಿಸ್ಗೆ. ಈಗ ಕಾಲ್ಬೈ ಜ್ವರಕ್ಕಾದ್ರೂ ಇದಕ್ಕೆ ಟ್ರೀಟ್ಮೆಂಟ್ ಇದೆ, ಕೆಲವೊಂದು ಬದುಕಿ ಉಳಿಯುವಂತ ಚಾನ್ಸಸ್ ಇದೆ, ಬಟ್ ರೇಬಿಸ್ ಅಲ್ಲಿ ಆ ಚಾನ್ಸೇ ಇಲ್ಲ. ಒಂದ್ಸರಿ ಬಂತು ಅಂತ ಹೇಳಿದ್ರೆ ಫೇಟಲ್ ಅಂತ, ಡೆತ್ ಕನ್ಫರ್ಮ್. ಅದು ಮನುಷ್ಯರಿಗಾಗ್ಲಿ ನಾಯಿಗಳಿಗೆ ಬೆಕ್ಕುಗಳಿಗಾಗ್ಲಿ ಯಾವ್ದಾದ್ರು ಹೈಡ್ರೋಫೋಬಿಯಾ ಅದೆಲ್ಲ ಬಂದು ಡೆತ್ ಆಗುವಂತದ್ದು ಗ್ಯಾರಂಟಿ. ಸೊ ಇದಕ್ಕೆ ಸಹ ಒಂದೇ ಒಂದು ಪ್ರಿವೆನ್ಷನ್ ಅಥವಾ ಒಂದು ಮಾಡಬಹುದಾದಂತ ಒಂದೇ ಒಂದು ಇದು ಅಂತ ಹೇಳಿದ್ರೆ ಲಸಿಕೆ ಹಾಕ್ಸೋದು. ಪ್ರಾಣಿಗಳಿಗೂ ಅಷ್ಟೇ, ಹ್ಯೂಮನ್ಸಿಗೂ ಲಸಿಕೆ ಲಭ್ಯ ಇದೆ. ಬಟ್ ನಾವು ಪ್ರಾಣಿಗಳ ಮೇಲೆ ಯಾಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ ಅಂದ್ರೆ, ಮನೇಲಿ ಸಾಕಿದ್ದು ಸಾಯಂಕಾಲ ಹೊತ್ತು ಬಿಡ್ತೀವಿ ಅಂದ್ರೆ ಅಲ್ಲೆಲ್ಲ ಸುತ್ತಾಡ್ಕೊಂಡು ಬರುತ್ತೆ. ರೇಬಿಸ್ ವೈರಸ್ ನಮ್ಮ ಸೊಸೈಟಿನ ಎಂಟರ್ ಆಗುವ ಮೇನ್ ಸ್ಟ್ರೀಮ್ ಏನು ಅಂತ ಹೇಳಿದ್ರೆ ವೈಲ್ಡ್ ಅನಿಮಲ್ಸ್. ಆಯ್ತಾ, ಇದು ಅಲ್ಲಿ ಹೋಗಿ ಯಾವುದೋ ಒಂದು ಮರದ ಮೇಲೆ ಕುಳಿತಿರೋ ಅಳಿಲನ್ನ ಹಿಡ್ಕೊಳ್ಳುತ್ತೆ, ಅದು ಕಚ್ಚಿತು, ಬಿಡಿಸ್ಕೊಂಡು ಓಡೋಯ್ತು. ಇದು ಬಂತು ವಾಪಸ್ ಮನೆಗೆ ಬಂತು, ಮನೇಲಿ ಚೆನ್ನಾಗಿತ್ತು, 2 ದಿನ ಆದ್ಮೇಲೆ ಎಲ್ಲರಿಗೆ ಕಚ್ಚಾಗಿ ಹೋಗ್ತಾ ಇದೆ, ಪಕ್ಕದಲ್ಲಿ ಕಟ್ಟಾಕಿರೋ ನಾಯಿ ಕಚ್ಚುತ್ತೆ, ಪುನಃ ನೆಕ್ಸ್ಟ್ ದಿನ ಬಿಟ್ಟಾಗ ಹೋಗಿ ಪಕ್ಕದ ಮನೆ ನಾಯಿ ಕಚ್ಚುತ್ತೆ. ಸೊ ಅದ್ರ ಜೊತೆ ಆಟ ಆಡ್ತಿರೋ ಮಕ್ಕಳಿಗೆ ಕಚ್ಚಲೇಬೇಕು ಅಂತಿಲ್ಲ, ನಮ್ಮ ಕೈಯಲ್ಲಿ ಯಾವ್ದಾದ್ರು ಒಂದು ಸಣ್ಣ ರಕ್ತ ಬರ್ತಿರುವಂತ ಗಾಯ ಇದ್ದು ಅದನ್ನ ಪ್ರಾಣಿಗೆ ಬೆಕ್ಕಿದ್ರೆ ಸಾಕು, ಬೆಕ್ಕುಗಳು ಸುಮ್ಮನೆ ಪರಿಚಿದ್ರು ಸಾಕು. ಯಾಕಂದ್ರೆ ಬೆಕ್ಕನ್ನ ನೀವು ನೋಡಿರೋದು, ಯಾವಾಗ್ಲೂ ಕುತ್ಕೊಂಡು ಕೈನ ನೆಕ್ತಾ ಇರುತ್ತೆ. ಸೊ ಅದ್ರದ್ದು ಕೈಯಲ್ಲೆಲ್ಲ ಏಂಜಲು ಇರುತ್ತೆ, ಪರಿಚಬೇಕಾದ್ರೆ ಆ ಏಂಜಲು ನಮ್ಮ ದೇಹದ ಎಂಟರ್ ಆಗುತ್ತೆ. ಸೊ ಹಾಗೆ ರೇಬಿಸ್ ಸ್ಪ್ರೆಡ್ ಆಗುತ್ತೆ. ಸೊ ಆದ್ರಿಂದ ಇಡಿಯಾಗಿ ಲಸಿಕೆಗಳು ಮಾಡ್ತೀವಿ, ರೇಬಿಸ್ ಲಸಿಕೆಗಳನ್ನ ನಾಯಿ ಮತ್ತು ಬೆಕ್ಕುಗಳಿಗೆ ನಾವು ಕ್ಯಾಪ್ಗಳು ಮಾಡಿ ಸಾಧಾರಣ ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡ್ತೀವಿ. ಸೆಪ್ಟೆಂಬರ್ ಅಂತ ಹೇಳುವಂತ ಒಂದು ಕಾಯಿಲೆಗೂ ವ್ಯಾಕ್ಸಿನ್ ಇದೆ, ಅದಕ್ಕೆ ಚಾರ್ಜ್ ಮಾಡ್ತೀವಿ. ಬಟ್ ರೇಬಿಸ್ಗೆ ಸಾಧಾರಣ ಫ್ರೀ ಇರುತ್ತೆ. ಆಯ್ತಾ, ನಾವು ಮತ್ತೆ ಕ್ಯಾಂಪ್ಗಳು ಮಾಡ್ತೀವಿ, ಇಂತಿಂತ ಪಂಚಾಯತಿಗಳಲ್ಲಿ ಹೋಗಿ ಕ್ಯಾಂಪ್ ಮಾಡ್ತೀವಿ. ಅವಾಗ ಹೇಳಿರ್ತೀವಿ, ಅಲ್ಲಿದ್ದು ಪಶು ಸಖಿಗಳಿಗೆ ಹೇಳ್ತೀವಿ, ಅವರು ನಿಮಗೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ, ಇಲ್ಲ ಮೆಸೇಜ್ಗಳ ಮೂಲಕನೂ ಹೇಳ್ತೀವಿ, ರೇಡಿಯೋದಲ್ಲೂ ಬರುತ್ತೆ. ಹಾಗೆ ನಾವು ಇದ್ದಾಗ ನಿಮ್ ಮನೆ ಹತ್ರ ಇದ್ದಾಗ ನಾವ್ ಯಾಕೆ ಅಲ್ಲಿ ಹೋಗಿ ಮಾಡ್ತೀವಿ, ನಿಮ್ ನಾಯಿಗಳನ್ನ ಎತ್ಕೋ ಬರೋಕ್ ಕಷ್ಟ ಆಗುತ್ತೀವಿ ಅಂತ. ಹಾಗೆ ಬಂದಾಗ ಲಸಿಕೆಗಳನ್ನ ಹಾಕ್ಸ್ಕೊಳ್ಳಿ, ಸಾಕು ನಾಯಿಗಳಿಗೆ, ಸಾಕು ಬೆಕ್ಕುಗಳಿಗೆ. ಕರ್ಸ್ದಾಗ ಏನಾಗುತ್ತೆ ಅಂತಂದ್ರೆ, ಅವ್ರ ಅವರ ವೆಹಿಕಲ್ ಅಲ್ಲಿ ಬರ್ಬೋದು, ಇಲ್ಲ ಅವರ ಆಫೀಸ್ ಕೆಲಸ ಮುಗಿಸಿ ಬೇರೆ ಟೈಮ್ ಅಲ್ಲಿ ಬರ್ಬೋದು. ಆಯ್ತಾ, ಹಾಗೆ ಬಂದಾಗ ಬೇರೆ ನಿಮಗೆ ಹಾಗೆ ಫ್ರೀ ಬೇಕು ಅಂತ ಹೇಳಿದ್ರೆ, 1962 ಅಂತ ಒಂದು ಆಂಬ್ಯುಲೆನ್ಸ್ ಸ್ಟಾರ್ಟ್ ಆಗಿದೆ ನಮ್ಮಲ್ಲಿ. ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇರೋದ್ರಿಂದ ಎಲ್ಲ ಕಡೆ ಟ್ರೀಟ್ಮೆಂಟ್ ಹೋಗಕ್ ಆಗ್ತಿಲ್ಲ, ಒಬ್ರಿಗೆ ಈಗ 4-5 ಇನ್ಸ್ಟಿಟ್ಯೂಷನ್ ಚಾರ್ಜ್ ಇರುತ್ತೆ. ಸೊ ಎಲ್ಲರಿಗೆಲ್ಲ ಟೈಮಲ್ಲಿ ಸೇವೆ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳೋದಕ್ಕೆ 1962 ಅಂತ ಹೇಳೋ ಕಾಲ್ ಫ್ರೀ ನಂಬರ್ ಅಲ್ಲಿ ಆಂಬ್ಯುಲೆನ್ಸ್ ಸೇವೆ ಇದೆ. ಕೊಡಗಿಗೆ 3 ಇರೋದು. ಸೊ ನೀವು ಕಾಲ್ ಮಾಡಿದ್ರೆ ಬರ್ತಾರೆ, ಬೆಳಿಗ್ಗೆನೆ ಬೇಗ ಕಾಲ್ ಮಾಡ್ಬೇಕು, ಯಾಕಂದ್ರೆ ಅವ್ರಿಗೆ ಇಷ್ಟು ಕೇಸ್ ರಿಜಿಸ್ಟರ್ ಆಯ್ತು ಅಂದ್ರೆ ಅಂತ ಕಡೆಗೆ ಹೋಗ್ತಾರೆ. ನಮ್ಮಲ್ಲಿಗೆ ಆಗದೆ ಮಲ್ನಾಡ್ ಅಂತ, ಅದಕ್ಕೆ ನಾವು ಜರ್ಸಿ ಸೇವೆ ಹೆಚ್ಚು ಸೇವೆ ಹಾಕಿ ಈಗ ಕ್ರಾಸ್ ಬೆಡ್ಗಳನ್ನ ಮಾಡ್ಕೊಟ್ರು ಅದು ಚಳಿ ಒದ್ದಾಡೋದ್ರಿ ಇಲ್ಲಂತಂದ್ರೆ ನಮ್ಮಲ್ಲಿಗೆ ಸೂಟ್ ಆಗುವಂತದ್ದೇ ಮಲ್ನಾಡ್ ಕಿಟ್. ನಮ್ಮಲ್ಲಿಗೆ ಮಲ್ನಾಡ್ ಕಿಟ್ ಅಂದ್ರೆ 7 ಸ್ಟ್ರಾಬೆರೀಸ್ ಕೂಡ ಲಭ್ಯ ಇದೆ. ನೀವೀಗ ಪ್ಯೂರ್ ಬ್ರೀಡ್ ಮೇಂಟೈನ್ ಮಾಡ್ಬೇಕು ಅಂತಿದ್ರೆ ಮಲ್ನಾಡ್ ಕಿಟ್ಟದ್ದು ಅದರದ್ದು 7 ಸ್ಟ್ರಾಬೆರೂ ಲಭ್ಯ ಇದೆ. ನೀವು ಹೇಳಿದ್ರೆ ನಾವು ತರಿಸಿ. ಇವಾಗ ಮಳೆಗಾಲ ಬರ್ತಾ ಇದೆ, ಸೊ ಡೆತ್ ಆಗುವಂತ ಚಾನ್ಸಸ್ ಜಾಸ್ತಿ. ಸಿಡ್ಲು ಇದೆಲ್ಲ ಹೊಡೆದು ಡೆತ್ ಆಗುತ್ತೆ, ಇಲ್ಲ ಕರೆಂಟ್ ವೈರ್ಗಳು ಕಟ್ ಆಗಿ ಡೆತ್ ಆಗುತ್ತೆ, ಇನ್ನು ಬೇರೆ ಕಟ್ ಹಾಕಿದ್ವಿ ರಾತ್ರಿ ಮಳೆ ಜಾಸ್ತಿ ಬಂದು ಹೊಳೆ ಹತ್ತಿ ಆ ತರನು ಡೆತ್ ಆಗುತ್ತೆ. ಸೊ ನೀವು ಡೆತ್ ಆದಾಗ ಯಾರಿಗೆ ಇನ್ಫಾರ್ಮ್ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ಕರೆಂಟ್ ವೈರ್ ಅಂತ ಶಾಕ್ ಹೊಡೆದು ಡೆತ್ ಆಯ್ತು ಅಂತ ಹೇಳಿದ್ರೆ ನೀವು ಫಸ್ಟ್ KEB ಅವ್ರಿಗೆ ಇನ್ಫಾರ್ಮ್ ಮಾಡಿ, ಅವರು ವೆಟ್ನರಿನ ಕನ್ಸಲ್ಟ್ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿಸ್ತಾರೆ. ಬಟ್ ನೀವು ಫಸ್ಟ್ ಹೇಳ್ಬೇಕಾಗಿರೋದು KEB ಅವರಿಗೆ. ನೆಕ್ಸ್ಟ್ ಈಗ ಹೊಳೆ ಹತ್ತಿ ಅಥವಾ ಮರ ಕೊಟ್ಟಿಗೆ ಮೇಲೆ ಬಿದ್ದು ಆ ತರ ಎಲ್ಲ ಏನಾದ್ರು ಡೆತ್ ಆಯ್ತು ಅಂತ ಹೇಳಿದ್ರೆ, ಅಥವಾ ಏನ್ ಹೇಳೋದು ಬಸ್ಸಲ್ಲಿ ಹೂತೋಗಿ ಅಂತ ಡೆತ್ಸ್ ಏನಾದ್ರೆ ನೀವು ರೆವಿನ್ಯೂ ಅವರಿಗೆ ಹೇಳ್ಬೇಕು, ಅವರು ಮತ್ತೆ ನಮ್ಮ ಹತ್ರ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿಸ್ತಾರೆ. ಬಟ್ ನೀವು ಫಸ್ಟ್ ಹೇಳ್ಬೇಕಾಗಿರೋದು ರೆವಿನ್ಯೂ ಅವರಿಗೆ. ಮಳೆ ಹಾನಿ ಅಲ್ಲದೆ ಬೇರೆ ಟೈಮಲ್ಲಿ ಈಗ ಹಗ್ಗ ಟೈಟ್ ಆಗಿ ಅಥವಾ ಸಡನ್ ಡೆತ್ಗಳಾದ್ರೆ ಅದಕ್ಕೆ ನಮ್ಮಲ್ಲಿ ಅನುಗ್ರಹ ಅಂತ ಹೇಳುವ ಒಂದು ಕಾರ್ಯಕ್ರಮ ಇದೆ, ಮುಖ್ಯಮಂತ್ರಿಗಳು ಇಂಟ್ರೊಡ್ಯೂಸ್ ಮಾಡಿರುವಂತದ್ದು. ಇದರಲ್ಲಿ ಒಂದು ಹಸುಗೆ ನಾವು 15,000 ತನಕ ಕೊಡ್ಬೋದು. ಬಟ್ ಅದಕ್ಕೆ ಕಿವಿಯಲ್ಲಿ ವಾಲೆ ಇರಬೇಕು, ನೀವು ಟ್ಯಾಗ್ ಹಾಕ್ಸಿ ಇಟ್ಕೊಂಡು ಇರಬೇಕು, ಆಮೇಲೆ ಅದು ನಿಮ್ಮ ಹೆಸರಲ್ಲಿ ರಿಜಿಸ್ಟರ್ ಆಗಿರ್ಬೇಕು. ಆಯ್ತಾ, ನಮಗೆ ಆ ವಾಲೆ ಬೇಕು ಪೋಸ್ಟ್ ಮಾರ್ಟಮ್ ಮಾಡುವಾಗ, ನಮಗೆ ವಾಲೆ ಬೇಕು. ಸೊ ಇದಕ್ಕೆ ಏನಂತ ಹೇಳಿದ್ರೆ ನಿಮ್ಮಲ್ಲಿ ಹಸುಗಳಿದ್ರೆ ಯಾವಾಗ್ಲೂ ಕರೆಕ್ಟ್ ಆಗಿ ವಾಲೆ ಹಾಕಿ ಇಟ್ಕೊಳ್ಳಿ, ವಾಲೆ ಒಂದ್ಸಲ ಚೆಕ್ ಮಾಡಿಸಿ ಹಾಕ್ಸಿ, ನಿಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡಿಸಿ, OTP ಎಲ್ಲ ಬರುತ್ತೆ ಅದೆಲ್ಲ ಹಾಕ್ಸಿ ರಿಜಿಸ್ಟರ್ ಮಾಡಿ ಇಟ್ಕೊಂಡು ಒಳ್ಳೇದು. ಯಾಕೆಂದ್ರೆ ಇಂಥ ಡೆತ್ಗಳಾದಾಗ ನಾವು ಕ್ಲೇಮ್ ಮಾಡೋದು ಫಸ್ಟ್ ನೋಡೋದೆ ಇಯರ್ ಟ್ಯಾಗ್. ಇದಲ್ಲದೆ ಇನ್ಶೂರೆನ್ಸ್ ಕೂಡ ಇದೆ, ನೀವು ಹೇಳಿದ್ರಲ್ಲ ವಿಮೆ. ಈಗ ನಾವು ಇದು ಎಕ್ಸ್ಕ್ಯೂಷನ್ ಅಥವಾ ಈ ಅನುಗ್ರಹ ಅದರಲ್ಲೆಲ್ಲ 15,000 ತನಕ ಕೊಡ್ತೀವಿ. ವಿಮೆಯಲ್ಲಿ ಏನು ಅಂತ ಹೇಳಿದ್ರೆ ನಾವು ನಿಮ್ಮ ಹಸುದು ಎಷ್ಟು ವರ್ತ್ ಇದೆ, ಕೆಲವೊಂದು 30 ಕೆಲವೊಂದು 45,000 ತನಕ ಬರಿಬಹುದು, ಹಾಲು ಎಷ್ಟು ಇಳುವರಿ ಇದೆ ಅದ್ರ ಮೇಲೆ ನಾವು ಸರ್ಟಿಫಿಕೇಟ್ ಮಾಡಿ ಕೊಡ್ತೀವಿ. ಸೊ ಅದು ವಿಮೆ. ಆ ವಿಮೆ ಹೇಗೆ ವರ್ಕ್ ಆಗೋದು ಅಂತ ಹೇಳಿದ್ರೆ ಅದು ಸೇಮ್ ನಮ್ಮ ವೆಹಿಕಲ್ದು ಮಾಡ್ತೀವಲ್ಲ ಅದೇ ತರ. ಒಂದ್ಸರಿ ನೀವು ಹಸುನ ತೋರಿಸಿ ಒಂದು ಸರ್ಟಿಫಿಕೇಟ್ ಮಾಡಿಸಿ ಒಂದು ಇನ್ಶೂರೆನ್ಸ್ ಮಾಡಿಸಿ ಒಂದು ಬಾಂಡ್ ಬರ್ತದೆ, ಆ ಬಾಂಡ್ ಇಂಥ ಡೇಟಿಂದ ನೆಕ್ಸ್ಟ್ ಅಂತ ಒಂದು ಡೇಟ್ ಕೊಡ್ತಾರೆ. ಆ ಗ್ಯಾಪ್ ಅಲ್ಲಿ ಡೆತ್ ಆದ್ರೆ ಇನ್ಶೂರೆನ್ಸ್ ಕಂಪನಿಯವ್ರು ಬಂದು ಮತ್ತೆ ನಾವು ಬಂದು ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿ ನೀವು ಎಷ್ಟು ಅಮೌಂಟ್ ಇನ್ಶೂರೆನ್ಸ್ ಮಾಡಿಸಿದ್ರಿ ಅಷ್ಟು ಅಮೌಂಟ್ ಸಿಗುತ್ತೆ. ಬಟ್ ಅದು ಆ ಡ್ಯೂರೇಷನ್ ಗೆ ಮಾತ್ರ, ಅದನ್ನು ವರ್ಷ ವರ್ಷ ರಿನ್ಯೂ ಮಾಡಿಸ್ತಾ ಇದ್ವಿ. ಅದು ನಾರ್ಮಲ್ ಇನ್ಶೂರೆನ್ಸ್, ಅದು ಕೂಡ ನಮ್ಮಲ್ಲಿ ಇದೆ. ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತ ಹೇಳೋ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಇನ್ಶೂರೆನ್ಸ್ ಮಾಡುವಂತದ್ದು ಸಹ ಇದೆ. ನಿಮಗೆ ಆ ಪ್ರೀಮಿಯಂ ಸ್ವಲ್ಪ ಕಮ್ಮಿ ಆಗುತ್ತೆ, ನಿಮಗೆ ಒಂದು 5% ಕಟ್ಟಿ. ಸೊ ಇದು ನಾರ್ಮಲ್ ಇನ್ಶೂರೆನ್ಸ್. ಇದು ಸೇಮ್ ಆ ವೆಹಿಕಲ್ ಇನ್ಶೂರೆನ್ಸ್ ಹೇಗೆ ವರ್ಕ್ ಆಗುತ್ತೆ ಅದೇ ತರ ವರ್ಕ್ ಆಗುತ್ತೆ. ಬಟ್ ಆಗ್ಲೇ ಹೇಳಿದ್ದೆಲ್ಲ ಮಳೆ ಹಾನಿಗೊಂದು ಇನ್ನೊಂದು ಎಕ್ಸ್ಪ್ರೆಷನ್ ಅನುಗ್ರಹದಲ್ಲಿ ಅದರಲ್ಲಿ 15,000 ತನಕ ಕೊಡ್ಬೋದು. ಇದುವರೆಗೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಪಶುಪಾಲನೆಗೆ ಇರುವ ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನು ಕುರಿತು ಡಾಕ್ಟರ್ ಶಿಲ್ಪಶ್ರೀ ಅವರಿಂದ ಮಾಹಿತಿಗಳನ್ನು ಕೇಳಿದಿರಿ. ಈಗ ಕೇಳುವ ಕೃಷಿ ಮಾಹಿತಿ. ಮ್ಯಾಂಗೋಸ್ಟೀನ್ ಹಣ್ಣುಗಳು ರುಚಿಯಲ್ಲಿ ಅತಿ ಮಧುರವಾಗಿರ್ತವೆ. ಮುಖ್ಯವಾಗಿ ಇವು ಸಿಹಿ ಮತ್ತು ಹುಳಿಗಳ ಸಮ್ಮಿಶ್ರ ರುಚಿಯನ್ನು ಹೊಂದಿರ್ತವೆ. ಈ ಮ್ಯಾಂಗೋಸ್ಟೀನ್ ಹಣ್ಣಿನ ಮರಗಳಿಗೆ ಫಲವತ್ತಾದಂಥ ಭೂಮಿ ಬೇಕಾಗತ್ತೆ, ಮಣ್ಣಲ್ಲಿ ಸಾಕಷ್ಟು ತೇವ ಹಿಡಿಯುವಂಥ ಶಕ್ತಿ ಇರಬೇಕಾಗತ್ತೆ, ಅಲ್ಲದೆ ನೀರು ಬಸಿದು ಹೋಗುವಂಥ ಗುಣ ಕೂಡ ಇರಬೇಕಾಗತ್ತೆ. ಇದಕ್ಕೆ ಗೋಡು ಮಣ್ಣಿನ ಭೂಮಿ ಬಹಳ ಹೊಂದಿಕೊಳ್ಳುತ್ತೆ. ಇದು ಉಷ್ಣವಲಯದ ತೇವದಿಂದ ಕೂಡಿದಂಥ ಹವಾಗುಣ ಇದ್ದರೆ ಉತ್ತಮವಾಗಿ ಬರುತ್ತೆ. ಮುಖ್ಯವಾಗಿ ಈ ಮ್ಯಾಂಗೋಸ್ಟೀನ್ ಬೆಳೆಯನ್ನು ಜುಲೈ ಆಗಸ್ಟ್ ತಿಂಗಳಿನಲ್ಲಿ ನಾವು ನಾಟಿ ಮಾಡ್ಕೋಬಹುದು. ನಮಗೆ ಒಂದು ಹೆಕ್ಟೇರ್ಗೆ ಅಂದರೆ 1.5 ಎಕರೆಗೆ 100 ಈ ಕಣ್ಣು ಕಸಿ ಗಿಡಗಳು ಬೇಕಾಗ್ತವೆ. ನಾವು 10 ಮೀಟ್ರು ಅಂತರದಲ್ಲಿ ಈ ಸಸಿಗಳನ್ನು ನಾಟಿ ಮಾಡಿದಾಗ ಸಾಲಿನಿಂದ ಸಾಲಿಗೆ 10 ಮೀಟ್ರು, ಗಿಡದಿಂದ ಗಿಡಕ್ಕೆ 10 ಮೀಟ್ರು ಅಂತರ ಇರುವ ಹಾಗೆ ನಾವು ನಾಟಿ ಮಾಡಿದಾಗ ಪ್ರತಿ ಹೆಕ್ಟೇರ್ಗೆ ಅಂದರೆ 1.5 ಎಕರೆಗೆ 100 ಈ ಕಸಿ ಗಿಡಗಳು ಅಥವಾ ಕಣ್ಣು ಕಸಿ ಗಿಡಗಳು ಬೇಕಾಗ್ತವೆ. ಇನ್ನು ಪ್ರತಿಯೊಂದು ಗಿಡಕ್ಕೆ 80 ಕಿಲೋಗ್ರಾಮ್ನಿಂದ 100 ಕಿಲೋಗ್ರಾಮ್ನಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಕೊಡಬೇಕಾಗತ್ತೆ. ಭೂಮಿಯನ್ನು 1.5 ಸಾರಿ ಆಳವಾಗಿ ಉಳುಮೆ ಮಾಡಿಕೊಂಡು ಸಮ ಮಾಡ್ಕೋಬೇಕು. ಒಂದು ವೇಳೆ ಇಳಿಜಾರಿದ್ದರೆ ಸೂಕ್ತ ಅಂತರದಲ್ಲಿ ಈ ಅಡ್ಡಗಟ್ಟೆಗಳನ್ನು ಹಾಕಿ ಆ ನಂತರ ಗುಂಡಿಗಳನ್ನು ತೆಗಿಬೇಕಾಗತ್ತೆ. ಅಂದರೆ ಬದುಗಳನ್ನು ಹಾಕಿದ ನಂತರ ಗುಂಡಿಗಳು ತೆಗಿಬೇಕು. 10 ಮೀಟ್ರ್ ಅಂತರದಲ್ಲಿ ನಾವು 1 ಮೀಟ್ರ್ ಉದ್ದ, 1 ಮೀಟ್ರ್ ಅಗಲ ಮತ್ತು 1 ಮೀಟ್ರ್ ಆಳ ಇರುವಂಥ ಗುಂಡಿಗಳನ್ನು ತಕ್ಕೋಬೇಕಾಗತ್ತೆ. ಆನಂತರ ಅವುಗಳನ್ನು ಬಿಸಿಲಿಗೆ ಬಿಡಬೇಕು. ಈ ಕೆಲಸಕ್ಕೆ ಏಪ್ರಿಲ್ ಮೇ ತಿಂಗಳುಗಳು ಸೂಕ್ತ ಆಗಿರ್ತವೆ. 1-2 ಮಳೆ ನಂತರ ಈ ಗುಂಡಿಗಳಿಗೆ ಸಮ ಪ್ರಮಾಣದ ತಿಪ್ಪೆ ಗೊಬ್ಬರ ಮತ್ತು ಮೇಲ್ಮಣ್ಣನ್ನು ಮಿಶ್ರಣ ಮಾಡಿ ತುಂಬಬೇಕಾಗತ್ತೆ. ಈ ಸಸಿಗಳನ್ನು ನೆಡುವ ಕಾಲಕ್ಕೆ ಗಿಡಗಳ ವಯಸ್ಸು 1-2 ವರ್ಷ ಆಗಿದ್ದರೆ ಒಳ್ಳೆಯದು.

ಕೆಂಚಪ್ಪ ಅವರು ಇಂದು ಸಂಜೆ ನಿಧನರಾಗಿದ್ದಾರೆ. 75 ವರ್ಷ ಪ್ರಾಯದ ತೇಲಬೈಲು ಕೆಂಚಪ್ಪ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ಸಮಯ 7:20 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜಂಪೆ. ಸುದ್ದಿ ಜೊಂಪೆ ಓದುತ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ. ಅತಿವೃಷ್ಟಿಯಿಂದ ಜಲಾವೃತ ಆದ ಜಾಗಲಿ ವಾಸ ಇದ್ದ ಜನರಿಗೆ ಯಾವುದೇ ತೊಂದರೆ ತಾಪತ್ರೆ ಆಗದಂಗೆ ಕ್ರಮ ಕೈಗೊಳ್ಳಲಾಗುತ್ತ ಸಣ್ಣ ನೀರಾವರಿ ಹಂಗೆ ವಿಜ್ಞಾನ ಮತ್ತೆ ತಂತ್ರಜ್ಞಾನ ಮಂತ್ರಿ ಕೊಡಗು ಉಸ್ತುವಾರಿ ಮಂತ್ರಿಗ ಬೋಸರಾಜ್ ಅವು ಹೇಳ್ದೊ. ನಾಪೊಕ್ಲು ಪ್ರವಾಹ ಪೀಡಿತ ಪ್ರದೇಶದ ಚೆರಿಯ ಪರಂಬುಗೆ ಖುದ್ದಾಗಿ ಭೇಟಿ ನೀಡಿ ಪ್ರವಾಹಕ್ಕೆ ಮುಳುಗಡೆ ಆಗಿದ್ದ ನಾಪೊಕ್ಲು ಕಲ್ಲು ಮೊಟ್ಟೆ ರಸ್ತೆ ಸಂಪರ್ಕಲಿ ಹೊಸದಾಗಿ 1.89 ಲಕ್ಷ ರೂಪಾಯಿ ವೆಚ್ಚಲಿ ನಿರ್ಮಿಸಿದ ಮೇಲ್ ಸೇತುವೆ ಜಾಗನ ಖುದ್ದಾಗಿ ಪರಿಶೀಲನೆ ನಡೆಸಿ ಮಾತಾಡ್ದೊ. ಮಳೆಗಾಲ ಮುಗ್ದ ಮೇಲೆ ಕಾಮಗಾರಿ ಮುಂದುವರಿಸಲಾದೆ ಮುಂದಿನ ವರ್ಷಕ್ಕೆ ರಸ್ತೆ ಸಂಪರ್ಕ ಸಮಸ್ಯೆ ಇರ್ತುಳೆತ ಅವು ಮಾತಾಡ್ದೊ. ಕಳಪೆ ಕಾಮಗಾರಿ ಬಗ್ಗೆ ದೂರು ಇದ್ದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾದೇತ ಮಂತ್ರಿಗ ತಿಳಿಸಿದೊ. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಶಾಸಕ ಎಎಸ್ ಪೊನ್ನಣ್ಣ ಅವು ತಜ್ಞರ ಮಾರ್ಗದರ್ಶನದಲ್ಲಿ ಇಂಜಿನಿಯರ್ಗಳ ಪರಿಶೀಲನೆ ನಡೆಸಿ ಗುಣಮಟ್ಟದ ಕಾಮಗಾರಿ ಕೈಗೊಳ್ಳಲಾದೆ ಅವು ತಿಳಿಸಿದೊ. ಈ ಹೊತ್ತುಲಿ ಜಿಲ್ಲಾಧಿಕಾರಿ ವೆಂಕಟರಾಜ ಅವು ಬೇರೆ ಬೇರೆ ಅಧಿಕಾರಿ ವರ್ಗದವು ಸಾರ್ವಜನಿಕರು ಮುಖ್ಯಪಟ್ಟವು ಕೂಡಿಯಾಡಿದ್ದೊ. ಕೊಡಗು ಪತ್ರಕರ್ತರ ಸಂಘ 2024 ಸಾಲಿನ ವಾರ್ಷಿಕ ಪ್ರಶಸ್ತಿಗೆ ಪ್ರಕಟ ಆಗಿದ್ದು ಜಿಲ್ಲೆನ 10 ಪತ್ರಕರ್ತರಿಗೆ ಇನಾಮ್ಗೆ ಭಾಜನರಾಗೋಳು. ಜುಲೈ 1 ಮಂಗಳವಾರ ಮಡಿಕೇರಿನ ಪತ್ರಿಕಾಭವನದಲ್ಲಿ ನಡೆಯುವ ಪತ್ರಿಕಾ ದಿನಾಚರಣೆ ಕಾರ್ಬಾರ್ಲಿ ಇನಾಮನ ನೀಡಿ ಗೌರವಿಸಲಾದೇತ ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷ ಅನಿಲ್ ಹೆಚ್ಚಿಟಿ, ಪ್ರಧಾನ ಕಾರ್ಯದರ್ಶಿ ಸುರೇಶ್ ಬೆಳಗೇರಿ ಅವು ಪ್ರಕಟಣೆಗೆ ತಿಳಿಸಿಯೋಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಕಡೆಯಿಂದ ಅರೆಭಾಷೆ ಸಂಸ್ಕೃತಿ ಸಾಹಿತ್ಯ ಆಚಾರ ವಿಚಾರಕ್ಕೆ ಜಾನಪದ ಕಲೆಗೆ ಸಂಬಂಧಪಟ್ಟಂಗೆ ಫೆಲೋಶಿಪ್ ನೀಡಿ ಅರ್ಜಿ ಹಾಕಿಕೆ ಜುಲೈ 21 ಕಡೆಯ ದಿನ ಆಗುಟ್ಟು ಫೆಲೋಶಿಪ್ಗೆ ಆಯ್ಕೆ ಆದವು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ನೀತಿ ನಿಯಮನ ಪಾಲಿಸೋಕೂತ ಕಾರ್ಯನಿರ್ವಹಿಸೋಕೂತ. ಹಂಗೆ ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ರಿಜಿಸ್ಟರ್ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಕಾಫಿ ಕೃಪಾ ಕಟ್ಟಡ ಮಡಿಕೇರಿ ಇಲ್ಲಿಂದ ಕೇಳಿ ತಿಳ್ಕನಕು. ಕೊಡವ ಮಕ್ಕಳ ಕೂಟದ 114 ಪುಸ್ತಕ ಬರಹಗಾರ್ತಿ ಮಾಲೆಟ್ಟಿರ ಸೀತಮ್ಮ ವಿವೇಕ್ ಬರ್ದ 4 ಪುಸ್ತಕ ಚೀತೆರ ಕಾಳ ಮುತ್ ಮಾಲೆ ಕೊಡವ ಕವನ ಸಂಕಲನ ಇಂದು ಪ್ಯಾಟೆನ ಪತ್ರಿಕಾಭವನದಲ್ಲಿ ಬಿಡುಗಡೆ ಆತು. ಈ ಹೊತ್ತುಲಿ ಕೊಡವ ಮಕ್ಕಳ ಬರಹಗಾರ್ತಿ ಅಂಗೆ ಕೂಟದ ಸಲಹೆಗಾರ ಐಚಂಡ ರಶ್ಮಿ ಮೇದಪ್ಪ ಹಂಗೆ ಕೂಟದ ಅಧ್ಯಕ್ಷರು ಬೊಳ್ಳಜಿರ ಅಯ್ಯಪ್ಪನವು ಹಂಗೆ ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡಿದ್ದೊ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಪುಸ್ತಕ ಪ್ರಕಟಣೆ ಯೋಜನೆ ಅಡಿಲಿ ಪುಸ್ತಕ ಪ್ರಕಟಿಸಿಕೆ ಉದ್ದೇಶಿಸಲೋ. ಇದರಿಂದ ಲೇಖಕರು ಅರೆಭಾಷೆ ಕತೆ ಅಜ್ಜಿ ಕತೆ ಅರೆಭಾಷೆ ಜನಪದ ಕವನ ಲೇಖನ ಅರೆಭಾಷೆ ವಿಚಾರ ಸಾಹಿತ್ಯ ಲಲಿತ ಪ್ರಬಂಧ ಸಂಶೋಧನಾ ಕೃತಿಗ ಬೇರೆ ಬೇರೆ ಬರಹಗಳಿದ್ದರೆ ಡಿಟಿಪಿ ಪ್ರತಿಗಳನ್ನ ಅಕಾಡೆಮಿಗೆ ಸಲ್ಲಿಸುವ ಹಂಗೆ ಇಲ್ಲರೆ ಇಮೇಲ್ಲಿ ಕೂಡ ಕಳುಹಿಸಿಕೊಡಕು. ಡಿಟಿಪಿ ಪ್ರತಿಗಳನ್ನ ಸಲ್ಲಿಸಿಕೆ ಜುಲೈ 31 ಕಡೆಯ ದಿನ ಆಗುಟ್ಟುತ್ತ. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ ಕೊಡಗು ಇದರಿಂದ ಕೇಳಿ ತಿಳ್ಕನಕುತ್ತ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ರಿಜಿಸ್ಟರ್ ಅವು ತಿಳಿಸಿಯೋಳು. 2025-26 ಸಾಲಿನ ಕೃಷಿ ಯಂತ್ರೀಕರಣ ಮತ್ತು ಕೃಷಿ ಉತ್ಪನ್ನಗಳ ಸಂಸ್ಕರಣಾ ಕಾರ್ಯಕ್ರಮದಲ್ಲಿ ಸಾಮಾನ್ಯ ವರ್ಗದ ರೈತರಿಗೆ ಶೇಕಡ 50 ರಿಯಾಯಿತಿಲಿ ಕೃಷಿ ಉಪಕರಣ ಸಿಕ್ಕಿದೆ. ಖುಷಿ ಇದ್ದವು ತಮ್ಮ ವ್ಯಾಪ್ತಿಗೆ ಸೇರಿದ ರೈತ ಸಂಪರ್ಕಕ್ಕೆ ಭೇಟಿ ಕೊಟ್ಟು ಅರ್ಜಿನ ತಕೊಂಡು ತುಂಬಿಸಿ ಬೇಕಾದ ದಾಖಲಾತಿಯೊಟ್ಟಿಗೆ ಅರ್ಜಿ ಹಾಕಕ್ಕು. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡ ಅವರ 516 ಹುಟ್ಟಿದ ಹಬ್ಬಲಿ ಸಾಹಿತ್ಯ ಕ್ಷೇತ್ರದ ಸಾಧನೆಗೆ ಕೊಡಗಿನ ಭಾರಿ ಎಂಡ ಜೋಯಪ್ಪನೌಕೆ ನಾಡಪ್ರಭು ಕೆಂಪೇಗೌಡ ಇನಾಮ್ನ ನೀಡಿ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಅವು ಸನ್ಮಾನಿಸಿದೋ. ಹಂಗೆ ಸೋಮರಪೇಟೆ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರು ತಾಕೇರಿ ಗ್ರಾಮದ ಎಆರ್ ಮುತ್ತಣ್ಣನವರನ್ನ ಸಾಮಾಜಿಕ ಸೇವೆಗೆ ಗುರುತಿಸಿ ಕರುನಾಡ ಪ್ರಭು ಕೆಂಪೇಗೌಡ ಇನಾಮ್ನ ಕೊಟ್ಟು ಗೌರವಿಸಿದೋ. ಕೊಡಗು ಮೂಲದ ಲೇಖಕ ಹಂಗೆ ಇಂಜಿನಿಯರ್ ಮೂಕೊಂಡ ಪಿ ನಿತಿನ್ ಕುಶಾಲಪ್ಪ ಈ ಹೈದ ದಕ್ಷಿಣ್ ಸೌತ್ ಇಂಡಿಯನ್ ಮಿಥ್ಯಾ ಆ್ಯಂಡ್ ಪೇಬಲ್ಸ್ ಕೃತಿಗೆ

ದೇಶತ್ ಅಂಚೆ ಕಚೇರಿ ತಂಗಡ ಐಟಿ ವ್ಯವಸ್ಥೆಯಲ್ಲಿ ಪುದಿಯ ಅಪ್ಲಿಕೇಶನ್ ಪರಿಚಯ ಮಾಡಿತ್ತು. ಬಪ್ಪ ಆಗಸ್ಟ್ಂಜ ಡಿಜಿಟಲ್ ಪಾವತಿ ಸ್ವೀಕಾರ ಮಾಡುವಂದ ಅಧಿಕೃತ ಮೂಲ ಅರಿಚಿಟ್ಟಿತ್ತು. ಮಿನ್ಯಕ್ ಕ್ಯೂಆರ್ ಕೋಡ್ನ ಕೂಡ ವ್ಯವಹಾರ ಮಾಡೋಕೆ ಪುದಿಯ ಆಪ್ನ ಪರಿಚಯ ಮಾಡಿತ್ತು. ಕರ್ನಾಟಕದ ಐಟಿ ದಂಡ ಪಾಯಿಂಟ್ 0 ಅಡಿಯಲ್ಲಿ ಇಕ್ಕಾಕಲೆ ಪುದಿಯ ವ್ಯವಸ್ಥೆಯನ್ನು ಶುರು ಮಾಡಿತ್ತು. ಮೈಸೂರು ಪಿಂಗ ಬಾಗಲಕೋಟೆ ಜಿಲ್ಲೆ ಕಚೇರಿಯಲ್ಲಿ ಕ್ಯೂಆರ್ ಕೋಡ್ನ ಮೂಲಕ ವ್ಯವಹಾರ ಇಕ್ಕಲೆ ನಡೆದನುಂಡು. ಕಂಜ 4 ಗಾಳಿ ಮಳೆಂಜ ಆನಂತ ಪ್ರವಾಹ ಪರಿಸ್ಥಿತಿಂಜ ತೊಂದರೆ ಆನ ಜಿಲ್ಲೆರ ಬೋರೆ ಬೋರೆ ಜಾಗಕ್ಕೆ ಮೇಲ್ಮನಿಕೆ ಮಂತ್ರಿ NS ಬೋಸರಾಜು ಇಂದು ಪೋಯಿತು ನೋಡ್ಚಿ. ಅಂದನೆ ತೊಂದರೆ ಆಪಂತ ಜಾಗತ್ ಎಡ್ಪಂತ ಮುಪ್ಪಡೆ ಕ್ರಮತ್ರ ಬಗ್ಗೆ ಅಧಿಕಾರಿಯಡೆ ಕೂಡ ಚರ್ಚೆ ಮಾಡಿಚಿ. ಕೂಟಕ್ಕೆ ವಿರಾಜಪೇಟೆ ಕ್ಷೇತ್ರ ಶಾಸಕ ಪಿಂಜ ಮುಖ್ಯಮಂತ್ರಿಯ ಕಾನೂನು ಅರಿವುಕಾರ AS ಪೊನ್ನಣ್ಣ, ಮಡಿಕೇರಿ ಶಾಸಕ ಡಾಕ್ಟರ್ ಮಂತರ್ಗೌಡ ಪಿಂಜ ಇಲಾಖೆಯ ಅಧಿಕಾರಿಯ ಕೂಡಿಯಾಡಿ ತಿಂತು. ಕೊಡಗು ಪತ್ರಕರ್ತಂಗಡ ಸಂಘತಿಂಜ 2024 ಕಾಲತರ ಪ್ರಶಸ್ತಿಗೆ ಜಿಲ್ಲೆಯ ಪತ್ರಕರ್ತಂಗ ಆಯ್ಕೆಯಾಯಿತು. ಜುಲೈ 1 ನಾಳಂಕೆ ಮಡಿಕೇರಿ ಪತ್ರಿಕಾ ಭವನ